124 ಅಡಿಗಳಿಗೆ ಹೆಚ್ಚಿಸಲು ಸರ್ಕಾರ ಬದ್ದ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನಟ ದರ್ಶನ್ ಸೇರಿ 7 ಮಂದಿಗೆ ಹೈಕೋರ್ಟ್ ಜಾಮೀನು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಂದು ಎಚ್ಐವಿ ಏಡ್ಸ್ ಭಯಾನಕ ಎನಿಸಿತ್ತು. ಇಂದು ಎಚ್ಐವಿ ಏಡ್ಸ್ ಸೋಂಕಿತರ ಬದುಕಿನಲ್ಲಿ ಭರವಸೆ ಇದೆ, ಆಶಾಕಿರಣವಿದೆ, ಜೀವನ ಸುಗಮ ಎನಿಸಿದೆ. ಶ್ರೋತೃಬಾಂಧವರೇ, ಜೀವನ ಜೋಪಾನ ಶೀರ್ಷಿಕೆಯಲ್ಲಿ ಕೇಳಿ ಎಚ್ಐವಿ ಸೋಂಕು ಅಂದು ಇಂದು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಜೀವನ ಜೋಪಾನ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಜೀವನ ಜೋಪಾನ ಎಚ್ಐವಿ ಸೋಂಕು ಅಂದು ಇಂದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿ, ಹಲೋ ಆಕಾಶವಾಣಿ. ಇಂದಿನ ವಿಷಯ ಬೆಳೆ ಸಮೀಕ್ಷೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂಬರ್ ಫರೀದ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ನಮಸ್ಕಾರ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಇರುತ್ತದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ, ಬೆಳೆ ಸಮೀಕ್ಷೆ ವಿಭಾಗದ ಶ್ರೀಮತಿ ಅಂಬರ್ ಫರೀದ್ ಮೇಡಮ್ ಅವರು. ಶ್ರೀಮತಿ ಅಂಬರ್ ಫರೀದ್ ಮೇಡಮ್ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ ಮೇಡಮ್. ಎಲ್ಲ ರೈತ ಬಾಂಧವರಿಗೆ ನನ್ನ ಪರವಾಗಿ ನಮಸ್ಕಾರಗಳು. ಬನ್ನಿ ಕೇಳಿಗುರೆ, ತಾವು ಕೂಡ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಫೋನ್ ಸಂಖ್ಯೆನ ಒಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೇವೆ, ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆಗಳು ಈ ರೀತಿ ಇವೆ: 2237047 2237047 ಇನ್ನೊಂದು ಫೋನ್ ಸಂಖ್ಯೆ 2226392727 2226392727 ಎಷ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಇರ್ತದೆ. ಬೆಳೆ ಸಮೀಕ್ಷೆ, ಇದರ ಉದ್ದೇಶ ಏನು, ಬೆಳೆ ಸಮೀಕ್ಷೆ ಹಿನ್ನೆಲೆ ಏನು, ಬೆಳೆ ಸಮೀಕ್ಷೆ ಮಾಡುವವರು ಯಾರು, ಹೀಗೆ 10 ಪ್ರಶ್ನೆಗಳು ತಮ್ಮ ಹತ್ರ ಇರ್ಬೋದು. ನಾವು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕಾಗಿ ಶ್ರೀಮತಿ ಅಂಬರ್ ಫರೀದ್ ಮೇಡಮ್ ಅವರು ಇದ್ದಾರೆ. ಮೇಡಮ್ ಅವರೇ, ಇವತ್ತಿನ ನಿಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲ ರೈತ ಬಾಂಧವರನ್ನು ಆಹ್ವಾನಿಸುತ್ತಾ ಈ ಬೆಳೆ ಸಮೀಕ್ಷೆ ಹಿನ್ನೆಲೆ ಬಗ್ಗೆ ಮೊದಲೇದಾಗಿ ಮಾಹಿತಿ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯದಲ್ಲಿ ಈ ಹಿಂದೆ ಬೆಳೆ ಪ್ರದೇಶದ ಅಂಕಿಅಂಶವನ್ನು ಕೃಷಿ, ಕಂದಾಯ, ನೀರಾವರಿ ಹಾಗೂ ಇತರ ಇಲಾಖೆಗಳಿಂದ ಭೌತಿಕವಾಗಿ ಸಂಗ್ರಹಿಸಲಾಗ್ತಾ ಇತ್ತು. ಆದರೆ ನಮಗೆ ಒಂದು ಸಮರ್ಪಕವಾದಂತಹ ಚಿತ್ರಣ ಸಿಗ್ತಾ ಇರಲಿಲ್ಲ. ಸೊ ಅದರಂತೆ ಪರಿಣಾಮಕಾರಿಯಾಗಿ ಸಂಗ್ರಹಿಸುವ ಒಂದು ವ್ಯವಸ್ಥೆ ತರಲು ನಿರ್ಧರಿಸಲಾಯಿತು. ಅದರಂತೆ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಸರ್ವೆ ನಂಬರ್, ಹಿಸ್ಸಾ ನಂಬರ್, ವಾರು, ಬೆಳೆ ಮಾಹಿತಿನ ಮೊಬೈಲ್ ತಂತ್ರಾಂಶವನ್ನು ಬಳಸಿ ದಾಖಲಿಸುವ ಒಂದು ಯೋಜನೆ ಜಾರಿ ತರಲಾಯಿತು. ಪ್ರಸ್ತುತ ಬೆಳೆ ಸಮೀಕ್ಷೆ ಯೋಜನೆಯನ್ನು 4 ಹಂಗಾಮುಗಳಲ್ಲಿ ಅಂದರೆ ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಸುಮಾರು 450 ಲಕ್ಷ ರೈತರ ತಾಕುಗಳ ಬೆಳೆ ವಿವರವನ್ನು ದಾಖಲಿಸಲಾಗ್ತಾ ಇದೆ. ತುಂಬಾ ಸಂತೋಷ ಮೇಡಮ್, ಯಾಕಂದ್ರೆ ಸಾಕಷ್ಟು ಎಲ್ಲಾ ರೈತರನ್ನು, ಯಾವ ರೈತರನ್ನು ಬಿಟ್ಟಿಲ್ಲ ಇಲ್ಲಿ, ಇಲ್ಲ ಎಲ್ಲಾ ರೈತರ ಹೊಲವನ್ನ ಸಮೀಕ್ಷೆ ಮಾಡಿ ಅವರಿಗೆ ಯಾವ್ಯಾವ ಬೆಳೆ ನಿಮ್ಮ ಹೊಲದಲ್ಲಿ ಇದೆ ಅನ್ನೋದು ಅವ್ರ ಎದುರಿಗೆ ನೀವು ಸಮೀಕ್ಷೆ ಮಾಡಿ ಕೊಡ್ತಾ ಇದ್ದೀರಿ. ಹೌದು, ಪ್ರತಿಯೊಂದು ರೈತರ ತಾಕನ್ನು ಅಲ್ಲಿ ಬೆಳೆದಂತಹ ಬೆಳೆನ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ, ಎಲ್ಲಾ ಮಾಹಿತಿ ನಮ್ಮ ಹತ್ರ ಇರುತ್ತೆ. ಹಲೋ, ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಪ್ರಶ್ನೆ ಏನು ಕೇಳಿಸ್ತಾ ಇಲ್ಲ. ಬೆಳೆ ಸಮೀಕ್ಷೆಯ ಉದ್ದೇಶದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಮೇಡಮ್ ಅವರೇ. ಈಗ GPS ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಿ ನಾವೇನ್ ಮಾಡ್ತೀವಿ, ಸರ್ವೆ ನಂಬರ್, ಉಪ ಸರ್ವೆ ನಂಬರ್ 6 ಬೆಳೆ ಪ್ರದೇಶದ ನಿಖರ ಮಾಹಿತಿನ ನಾವು ದಾಖಲು ಮಾಡ್ತೀವಿ. ಈಗ 2017 ಸಾಲಿನಿಂದ ಸರ್ಕಾರಿ ಅಧಿಕಾರಿಗಳು ಇದೊಂದು ದಾಖಲು ಮಾಡ್ತಾ ಇದ್ರು, ಬಟ್ 2018 ಸಾಲಿನಿಂದ ನಾವು ಖಾಸಗಿ ನಿವಾಸಿಗಳು ಏನಿದ್ದಾರೆ, ವಿದ್ಯಾವಂತ ಯುವಕರು, ಗ್ರಾಮಗಳಲ್ಲಿ ಇದ್ದಂತಹ ವಿದ್ಯಾವಂತ ಯುವಕರು, ಇವರು ಮೊಬೈಲ್ ತಂತ್ರಾಂಶ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರ ಮುಖಾಂತರ ನಾವು ಈ ಒಂದು ದಾಖಲು ಮಾಡ್ತಾ ಇದೀವಿ. ಹೌದಾ? ಈಗ ಅದರ ಹಲೋ, ಹಲೋ, ಹೆಸರೇಳಿ ಸರ್, ಎಲ್ಲಿಂದ ಹೇಳಿ ಮೇಡಮ್ ಬೆಳೆಯ ಉದ್ದೇಶದ. ಈಗ ಬೆಳೆ ಸಮೀಕ್ಷೆನ ಯಾರೆಲ್ಲ ಕೈಗೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನಾನು ನೀಡ್ತೀನಿ. ಸ್ವತಃ ರೈತರು ತಾವು ಬೆಳೆದಂತಹ ಬೆಳೆಯ ಮಾಹಿತಿಯನ್ನು ರೈತರ ಆಪ್ ಮುಖಾಂತರ ದಾಖಲಿಸುವ ಒಂದು ಅವಕಾಶ ಇದೆ. ಅಥವಾ ರೈತರಿಗೆ ದಾಖಲು ಮಾಡಕ್ಕೆ ಮೊಬೈಲ್ ಆಪ್ ಬಳಸೋದು ಗೊತ್ತಾಗ್ಲಿಲ್ಲ ಅಂದ್ರೆ ಖಾಸಗಿ ನಿವಾಸಿಗಳ ನೆರವನ್ನು ಪಡ್ಕೋಬಹುದು. ಇಲ್ಲ, ನಾವು ಖಾಸಗಿ ನಿವಾಸಿಗಳ ಮುಖಾಂತರನು ಈ ಒಂದು ತಾಕಿನ ಮಾಹಿತಿನ ನಾವು ದಾಖಲು ಮಾಡಿಸ್ತೀವಿ ಬೆಳೆ ಬಗ್ಗೆ. ಇಲ್ಲವಾದಲ್ಲಿ ಸರ್ಕಾರಿ ಅಧಿಕಾರಿಗಳು ಸಹ ಈ ಒಂದು ವಿವರ ದಾಖಲಿಸುವ ಅವಕಾಶ ನಾವು ಕಲ್ಪಿಸಲಾಗಿದೆ. ಈಗ ಈ ಒಂದು ಬೆಳೆ ಸಮೀಕ್ಷೆ ಮಾಡುವವರು ಯಾರು ಮೇಡಮ್ ಅವರೇ? ಬೆಳೆ ಸಮೀಕ್ಷೆನ ರೈತರು ಮಾಡಬಹುದು, ಖಾಸಗಿ ನಿವಾಸಿಗಳು ಮಾಡಬಹುದು, ಹಾಗೂ ಸರ್ಕಾರಿ ಅಧಿಕಾರಿಗಳು ಸಹ ಈ ಒಂದು ಸಮೀಕ್ಷೆ ಮಾಡ್ಕೋಬಹುದು. ರೈತರು ತಮ್ಮ ರೈತರ ಆಪ್ ಮುಖಾಂತರ ದಾಖಲು ಮಾಡ್ತಾರೆ ಬೆಳೆ ಸಮೀಕ್ಷೆ ಕುರಿತು. ಹೆಸರೇಳಿ? ಸಂಜು ರಾಮು ಮಾಡಿರಿ. ಎಲ್ಲಿಂದ ಮಾತಾಡೋದು? ಹಲೋ, ಎಲ್ಲಿಂದ? ಚಿಕ್ಕೋಡಿ ತಾಲೂಕ್ ಕೇರ್ಗಾಮ್ ಬೆಳಗಾಂ ಜಿಲ್ಲೆ ಸರ್. ಹಾ, ಕೇಳಿ. ಬೆಳಗಾಂ ಜಿಲ್ಲೆ ಹೇಳಿ. ಹೌದು ಸರ್, ಬೆಳೆ ಸಮೀಕ್ಷೆ ಸರ್? ಹೌದು ಹೌದು. ಬೆಳೆ ನಮ್ದ ಸ್ವಲ್ಪ ಈಗ ಮಳೆಯಿಂದ ಸ್ವಲ್ಪ ನುಕ್ಸಾನ್ ಆಗಿದೆ, ಮೆಕ್ಕೆಜೋಳ. ಅದರ ಏನ್ ಪರಿಹಾರ ಸರ್? ಮೆಕ್ಕೆಜೋಳ ಬೆಳೆ ನುಕ್ಸಾನ್ ಆಗಿದೆ. ಆಯ್ತು, ಅದನ್ನ ಸಮೀಕ್ಷೆ ಮಾಡಿ ನಾವೇನ್ ಅದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ಅದಕ್ಕೆ ನಾವು ಸೂಕ್ತ ಪರಿಹಾರನ ಅದು ಕಂದಾಯ ಇಲಾಖೆಯಿಂದ ನಿಮ್ಗೆ ಸಿಗುತ್ತೆ. ಈಗ ಅದರ ಉಪಯೋಗಗಳು ಹೇಳ್ಬಿಡ್ತೀನಿ. ಬೆಳೆ ವಿಸ್ತೀರ್ಣ ಏಣಿಕೆ ಕಾರ್ಯಕ್ಕಾಗಿ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ಉಪಯೋಗಕ್ಕೆ ಬರುತ್ತೆ. ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಸಹ ಇದು ಮಾಹಿತಿ ನಮಗೆ ಬಹಳಷ್ಟು ಬೇಕಾಗುತ್ತೆ. NDRF, SDRF ಯೋಜನೆ ಅಡಿಯಲ್ಲಿ ಸಹಾಯಧನ ಕೊಡ್ತೀವಿ. ಆಮೇಲೆ ಬೆಳೆ ವಿಮೆ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲು, ಗುರುತಿಸಲು ಈ ಒಂದು ಮಾಹಿತಿ ನಾವು ಬೇಕಾಗುತ್ತೆ ನಮಗೆ. ಅದಲ್ಲದೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಆಮೇಲೆ ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆ ಫಲಾನುಭವಿ ಆಧಾರಿತ ಯೋಜನೆಗಳೇನಿದೆ ಅದರ ಅನುಷ್ಠಾನಕ್ಕಾಗಿನೂ ಸಹ ನಾವು ಈ ಒಂದು ಮಾಹಿತಿನ ಯೂಸ್ ಮಾಡ್ತೀವಿ. RTCಯಲ್ಲಿ ಬೆಳೆ ವಿವರ ದಾಖಲಾತಿಗಾಗಿ. ಹಲೋ, RTC ಮಾಡಿದ್ರು ಸರ್? ಕೃಷಿ ಇಲಾಖೆದಾಗ RTC ಮಾಡಿದ್ರು ಸರ್? ಮಾಡ್ಸಿರಿ ನೀವು? ಮಾಡ್ಸಿದ್ರು ಸರ್. ಅಂದ್ರೆ ನಿಮ್ಮ ಹೆಸರು ದಾಖಲೆ ಆಗಿದೆ? ಆಗಿದೆ ಸರ್. ನಿಮ್ಮ ಪ್ರಶ್ನೆ ಏನು? ಅದೇ ಬೆಳೆ ಲಾಸ್ ಆಗಿದೆ ಮೆಕ್ಕೆಜೋಳ. ಹಾ ಸರ್, ಬೆಳೆ ಅದರಲ್ಲಿ ಈಗ ಅದು ಪರಿಹಾರದ ಬಗ್ಗೆ ಅದು ಏನು ಬರಬಹುದಾ ಅಂತ? ಅದು ಜಂಟಿ ಸಮೀಕ್ಷೆ ಮಾಡ್ತಾರೆ. ಕೃಷಿ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಜಂಟಿ ಸಮೀಕ್ಷೆ ಮಾಡಿ ಅದಕ್ಕೆ ಏನ್ ಪರಿಹಾರ ಕೊಡಕ್ ಬರುತ್ತೆ ಅದು ಕೊಡ್ತಾರೆ. ಓಕೆ ಓಕೆ ಮೇಡಮ್. ಮತ್ತೆ ನಮ್ಗೆ ಏನ್ ಸರ್ ಆಗಿದ್ರಿ ನಾವು ಬೆಳೆ ಸಂಬಂಧ ಮತ್ತೆ ಏನ್ರಿ ನಾವು ಗೊಬ್ಬರ ಗೊಬ್ಬರ ಅದರ ಬದಲು ಏನ್ ಮಾಹಿತಿ ಸರ್? ಬೆಳೆ ಸಮೀಕ್ಷೆ ಬಗ್ಗೆ ಕೇಳ್ತಾ ಇದ್ದಾರೆ ಅವರಷ್ಟೇ. ಬೆಳೆ ಸಮೀಕ್ಷೆ ಬಗ್ಗೆ ಮತ್ತೆ ಏನಾದ್ರೂ ಪ್ರಶ್ನೆ ಇದ್ರೆ ತಾವು ಕೇಳಬಹುದು. ಗೊಬ್ಬರದ ಬಗ್ಗೆ ಬೇಕಂದ್ರೆ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ಮಾಡಿ ಅಲ್ಲಿಂದ ಮಾಹಿತಿ ಪಡ್ಕೋಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ, ಕೃಷಿರಂಗ. ಬೆಳೆ ಸಮೀಕ್ಷೆ ಕುರಿತು ಕಾರ್ಯಕ್ರಮ ಇರುತ್ತೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಕನಕಪುರ ತಾಲೂಕು ಹುಣಸನಹಳ್ಳಿಯಿಂದ ಮಾತಾಡ್ತಾ ಇರೋದು ರವೀಂದ್ರ ಅಂತ. ಕೇಳಿ ರವೀಂದ್ರ ಅವರ ಪ್ರಶ್ನೆ. ರಾಗಿ ನಮ್ದು ಕಟಾವು ಬಂದಿತ್ತು, ಆದ್ರೆ ಎಲ್ಲ ಮಳೆ ಜಾಸ್ತಿ ಬಂದು ಎಲ್ಲ ಕಟಾವು ಎಲ್ಲ ಕಂಪ್ಲೀಟ್, ರಾಗಿ ಎಲ್ಲ ಒಟ್ಟಾಗಿದೆ, ಎಲ್ಲ ಇನ್ನ ಕೂದಿಲ್ಲ ರಾಗಿ. ನಾವಿನ್ನ ಬೈಕೆ ಆಯ್ತಾ ಇಲ್ಲ, ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ರಾಗಿನ ಅದನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಳೆ ನೆಂದಿ ಎಲ್ಲ ಉದುರೋಗಿದೆ ಎಲ್ಲ. ಆಯ್ತು, ಈಗಾಗ್ಲೇ ನಾನು ಹೇಳಿದ್ದೀನಿ, ಕಂದಾಯ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಜಂಟಿ ಸಮೀಕ್ಷೆ ಮಾಡ್ತಾರೆ. ತಮ್ಮ ಹೊಲಕ್ಕೆ ಬಂದು ಜಂಟಿ ಸಮೀಕ್ಷೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ನಾವು ಕಂದಾಯ ಇಲಾಖೆಯಿಂದ ಕೊಡ್ತೀವಿ. ಅಂದ್ರೆ ಇವರೇ ಮಾಹಿತಿ ಕೊಡ್ಬೇಕು ಅವರಿಗೆ, ಕಂಪ್ಲೇಂಟ್ ಕೊಡ್ಬೇಕಾ ಕೃಷಿ ಇಲಾಖೆಗೆ? ಹಾ, ಕಂದಾಯ ಇಲಾಖೆಗೆ ನೀವು ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಅವ್ರು ಬಂದು ಜಂಟಿ ಸಮೀಕ್ಷೆ ಮಾಡ್ತಾರೆ. ಏನೇನ್ ಕೊಡ್ಬೇಕು ಮೇಡಮ್ ಅವರಿಗೆ? ನಾನು ಯಾವ ರೀತಿ ಇದ್ ಮಾಡ್ಬೇಕು, ಒಂದು ಕಂಪ್ಲೇಂಟ್ ಯಾವ ರೀತಿ ಬರ್ಕೊಡ್ಬೇಕು ನಾನು ಅಂತ? ಫೋಟೋ ಏನ್ ಕೊಡ್ಬೇಕಾ ಅದ್ರದ? ಇಲ್ಲ, ಫೋಟೋ ಇಲ್ಲ. ಅವರು ಅಲ್ಲಿ ವಿ ಎ ಇರ್ತಾರಲ್ಲ, ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ಗೆ ಮಾತಾಡಿ ಅವ್ರಿಗೆ ಡಿಸ್ಕಸ್ ಮಾಡಿ ಮಾಹಿತಿ ಕೊಡ್ಬೇಕು. ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಅವರು ವಿಲೇಜ್ ಅಕೌಂಟೆಂಟ್ ಅನ್ನು ಭೇಟಿ ಮಾಡಿ ಅವರು ಏನು ಬೇಕಾಗ್ತದೆ ಅಂತ ಹೇಳ್ತಾರೆ ತಮ್ಗೆ, ಅದನ್ನ ಮಾಹಿತಿ ತಗೊಂಡೋಗಿ ಅವರಿಗೆ ಕೊಡಿ ನೀವು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆಯನ್ನ ನೋಡೋಣ. ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕೃಷಿರಂಗ ಕಾರ್ಯಕ್ರಮ. ಡಾಕ್ಟರ್ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ. ಧ್ರುವ ಬಾಲ್ಕೋಟೆ ಅಂತ ಮಾತಾಡ್ಕತ್ತೀನಿ, ಧ್ರುವ ಆನಂದ್ ಸರ್ ಅಂತ ಹೇಳಿ. ನಾನು ಬ್ಲೈಂಡ್ ಇದ್ದೀನಿ. ಆಯ್ತು ಆನಂದ್, ಕೇಳಿ ಪ್ರಶ್ನೆ. ಇದು ಮಾಡ್ತಲ್ಲ ಸಮೀಕ್ಷೆ ಸರ್ಟಿಫಿಕೇಟ್, ಅವ್ರ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರು ಮಾಡ್ತಾರೆ. ಈಗ ಎಕ್ಸ್ಪರ್ಟ್ಸ್ ಅಂದ್ರೆ ಖಾಸಗಿ ನಿವಾಸಿಗಳು ಅಂತ ಇರ್ತಾರೆ. ಅವರು ಗ್ರಾಮದಲ್ಲಿದ್ದಂತಹ ವಿದ್ಯಾವಂತ ಯುವಕರು, ಅವರು ಇದನ್ನ ಸಮೀಕ್ಷೆ ಮಾಡಿ ಅದನ್ನ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಯುವಕರಿಗೆ ತರಬೇತಿ ಏನು ಕೊಟ್ಟಿರ್ತೀರಾ? ಇನ್ನೊಂದು ಸ್ವಲ್ಪ ನಮ್ ಜಾಗ ಅದು ತೋಟಗಾರಿಕೆ, ತೋಟಗಾರಿಕೆ ಏನೇನ ಹಣ್ಣು ಗಿಣ್ಣು ತಪ್ಪಲ ಪಲ್ಲೆ ಅದು ಬೆಳಿಬಹುದಾ ಮೇಡಮ್? ಸ್ವಲ್ಪ ಏರಿಯಾ ಅದರಿ ಕಡೆ ಗಾರ್ಡನಿಂಗ್ ಮಾಡ್ಲಿಕ್ಕೆ ಮೇಡಮ್. ಅದು ತಾವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅವ್ರಿಗೆ ಈ ಒಂದು ಸಜೆಷನ್ ಬಗ್ಗೆ ಕೇಳಬಹುದು. ದಯವಿಟ್ಟು ತೋಟಗಾರಿಕೆ ಇಲಾಖೆ ಅವರು ನೋಡ್ತಾರೆ ಈ ಬಗ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಪ್ರಶ್ನೆ, ಹೆಸರೇಳಿ, ಎಲ್ಲಿಂದ? ನಮಸ್ತೆ, ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಡಿ. ಕೇಳಿ ಇಸ್ಮಾಯಿಲ್ ಅವರು ತಮ್ಮ ಪ್ರಶ್ನೆನ. ಮೇಡಮ್ ಅಂದ್ರೆ ಇದು, ನಮಸ್ತೆ ಮೇಡಮ್. ನಮಸ್ತೆ. ಬೆಲೆ ಸಮೀಕ್ಷೆ ಅಂದ್ರೆ ಮೇಡಮ್ ನೋಡಿ, ಸಣ್ಣ ರೈತರು ಅತಿ ಸಣ್ಣ ರೈತರು ಕೂಡ ಅದನ್ನು ಬೆಲೆ ಸಮೀಕ್ಷೆ ಮಾಡಿಸಲೇಬೇಕಾ? ಒಂದು ತೋಟಗಾರಿಕೆ ಇದು ಅಂದ್ರೆ ತೆಂಗು ಕಾಫಿ ತಂಗು ಮತ್ತೆ ಇದೆಲ್ಲ ಪೂರ್ಣಾವಧಿ ಬೆಲೆ ಅಲ್ವಾ ಮೇಡಮ್? ಇಂತೆಲ್ಲ ಇದು ಬಹುವಾರ್ಷಿಕ ಬೆಳೆಯನ್ನು ಒಮ್ಮೆ ಮಾಡಿದರೆ ಸಾಕಾಗುವುದಿಲ್ವಾ? ಪ್ರತಿ ವರ್ಷ ಮಾಡಿಸಬೇಕಂತ. ಓಕೆ, ಮೊದಲನೇ ಪ್ರಶ್ನೆ ತಾವೇನ್ ಕೇಳಿದ್ರಿ? ಸಣ್ಣ ರೈತರು ಅತಿ ಸಣ್ಣ ರೈತರು ಕೂಡ ಇದನ್ನು ಬೆಲೆ ಸಮೀಕ್ಷೆ ವರ್ಷ ಪ್ರತಿ ನಾವು ಮಾಡಿಸಬೇಕಂತ. ಪ್ರತಿ ವರ್ಷ ಅಂದ್ರೆ ಈಗ ಆನ್ಯುಯಲ್ ಕ್ರಾಪ್ಸ್ ಇದ್ರೆ, ಈಗ ನಾವು ಹಿಂಗಾರು ಹಂಗಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಪ್ರತಿ ವರ್ಷ ಕಟಾವು ಮಾಡ್ತೀವಲ್ಲ, ಅಂತ ಬೆಳೆಗಳಿದ್ದಾಗ ಪ್ರತಿ ಹಂಗಾಮಿನಲ್ಲಿ ನಾವು ಸರ್ವೆ ಮಾಡಬೇಕಾಗತ್ತೆ. ಆಮೇಲೆ ರೈತರಿಗೆ ಸರ್ವೆ ಮಾಡಕ್ಕೆ ಕಷ್ಟ ಆದ್ರೆ ನಾವು ಖಾಸಗಿ ನಿವಾಸಿಗಳಿಗೆ ನೇಮಿಸಿದೀವಿ, ಅವ್ರು ಹೋಗಿ ಸಮೀಕ್ಷೆ ಮಾಡ್ತಾರೆ. ಇನ್ನೊಂದು ಪ್ರಶ್ನೆ, ತೆಂಗು ಕಂಗು ಮತ್ತೆ ಕಾಫಿ ಪೆಪ್ಪರ್ ಎಲ್ಲ ಬೆಳೆದ್ರೆ ಅದು ಬಹುವಾರ್ಷಿಕ ಬೆಳೆ? ಬಹುವಾರ್ಷಿಕ ಬೆಳೆ ಇದ್ದಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಮೀಕ್ಷೆ ಮಾಡಬೇಕು. 3 ವರ್ಷದಲ್ಲಿ ಒಂದ್ಸಲ ಮಾಡಿದ್ರೆ ಸಾಕು ಅಂತ ಒಂದು ಜಿಯೋ ಆರ್ಡರ್ ಪ್ರಕಾರ ಇದೆ. ಆದ್ರೆ ಈಗ ಅದನ್ನ ಸಹ ಸಮೀಕ್ಷೆ 3 ವರ್ಷದಲ್ಲಿ ಮಾಡಬೇಕು ಅಂತ ಒಂದ್ ನಾವು ಮಾಡ್ಕೊಂಡಿದ್ದೀವಿ. ಒಮ್ಮೆ ನಮ್ಮದಾಗಿದೆ ಅದು ಈ ವರ್ಷಕ್ಕೆ 3 ವರ್ಷ ಆಗಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ಆದ್ರೆ ಅದು ಇನ್ನು ಬರುವ ವರ್ಷ ಮಾಡಿಸಿದ್ರೆ ಸಾಕಂತ. ಹೌದು, ಅದನ್ನ ನಾವು 3 ವರ್ಷಕ್ಕೆ ಒಂದ್ಸಲ ಮಾಡ್ಬೇಕು ಅಂತ ಈಗ ನಡೆಸ್ತಾ ಇದ್ದೀವಿ. ಆಯ್ತು ಮೇಡಮ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆಯನ್ನ ನೋಡೋಣ. ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ. ಹೇಳಿ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ಸೋಷಿಯಲ್ ವರ್ಕರ್ ಕರ್ತಿ ಗದಗ ದೇಶದಿಂದ ಮಾತಾಡ್ತೀನಿ. ಕೇಳಿ ಸರ್, ಪ್ರಶ್ನೆ ಕಳಿ. ನಿಮ್ಮಲ್ಲೇ ಒಂದು ಮನವಿ ಮಾಡ್ಕೊಂತೀವಿ, ನಾವು ಹ್ಯಾಂಡಿಕಾಪ್ಟ್ಗೆ ಸ್ವಲ್ಪ ಬಹಳ ಪ್ರಾಬ್ಲಮ್ ಐತಿ, ಸ್ವಲ್ಪ ಮಂತ್ರಿಗಳ ಕರೆಸಿ ಫೋನ್ ಇನ್ ಕಾರ್ಯಕ್ರಮ ಮಾಡ್ಬೇಕು. ನೀವು ಇದೆ ಕಾರ್ಯಕ್ರಮ ಇದೆ, ಕೊನೆಯ ಕಾರ್ಯಕ್ರಮ ನಾವು ಜನವರಿ ತಿಂಗಳಲ್ಲಿ ಮಾಡ್ತೇವೆ, ಪ್ರಶ್ನೆ ಕೇಳ್ಬಹುದು ನೀವು? ಯಾಕಂದ್ರೆ ಹ್ಯಾಂಡಿಕಾಪ್ಟ್ಗೆ ಬಹಳ ಅನ್ಯಾಯ ಆಗತೈತೆ. ಯಾವ್ದು ವಿಷಯದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ನಾವು ಫಿಸಿಕಲ್ ಹ್ಯಾಂಡಿಕಾಪ್ಟ್ಗೆ ಏನು ಸರ್ಕಾರ ಮಾಡ್ತಿಲ್ಲ, ಮಹಿಳಾ ಮತ್ತು ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಹೆಸರು ಕೇಳಿ ಚಂದ್ರಶೇಖರ್, ಪ್ರಶ್ನೆ ಕೇಳಿ. ಬೆಳೆ ಸಮೀಕ್ಷೆ ವಿಷಯ ಇದೆ. ಹೌದು, ನಮ್ ಜಮೀನ್ದೊಳಗೆ ನಾವು ಮಿಶ್ರ ಬೆಳೆ ಬೆಳಿತೇವೆ, ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕಿರ್ತೇವೆ ಸರ್. ಉಳ್ಳಾಗಡ್ಡಿ ಬಿತ್ತಿ ಅದ್ರ ಮೆಣಸಿ ಸಾಲ ಮಾಡಿ ಬಿತ್ತಿರ್ತೇವೆ, ಎರಡು ಬೆಳೆ ಬೆಳೆದಿರ್ತೇವ್ರಿ. ಹೌದು, ಅದು ಒಂದು ಪೂರ ಒಂದು ವರ್ಷಕ್ಕೆ ಬರೋ ಬೆಳೆ, ಮತ್ತೊಂದು ಮಧ್ಯದಲ್ಲಿ ಬರ್ತೈತಿ ಈರುಳ್ಳಿ. ಹೌದು, ಅದನ್ನ ಯಾವ ತರ ನೀವು ಮಾಡ್ತೀರಾ? ದಾಖಲಾತಿ ಈಗ ಒಂದು ತಾಕ್ನಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳಿದ್ದಲ್ಲಿ ಎಲ್ಲಾ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಮಾಡುವ ಮೂಲಕ ಎಲ್ಲಾ ಬೆಳೆಗಳ ಮಾಹಿತಿಯನ್ನು ದಾಖಲಿಸಬಹುದಾಗಿದೆ. ಇದು ಇದಕ್ಕೂ ಅವಕಾಶ ಇದೆ. 2-3 ಬೆಳೆಗಳಿದ್ರು ಅವು ನೀವು ದಾಖಲು ಮಾಡ್ಕೋಬಹುದು. ಖಾಸಗಿ ಅವರು, ಖಾಸಗಿ ನಿವಾಸಿಗಳು ಬಂದು ಅಪ್ಲೋ ಫೋಟೋ ತೆಗೆದು ಛಾಯಾಚಿತ್ರ ತೆಗೆದು ಅಪ್ಲೋಡ್ ಮಾಡ್ತಾರೆ. ಈಗ ತಾವು ಬೇಕಾದ್ರೆ ರೈತರ ಆಪ್ ಇದೆ, ರೈತರ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ರೈತರು ಸ್ವತಃ ತಾವು ಬೆಳೆದಂತಹ ಬೆಳೆನ ಅಪ್ಲೋಡ್ ಮಾಡಬಹುದು. ಅದು ಹೇಗೆ ಸ್ವಲ್ಪ ಹೇಳಿ. ಈಗ ಅದ್ ಹೇಳ್ಬಿಡ್ತೀನಿ. ನೀವು ಏನ್ ಮಾಡ್ಬೇಕಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ರಬಿ ಸೀಸನ್ ಫಾರ್ಮರ್ ಆಪ್ 24-25 ಅಂತ ಇರುತ್ತೆ, ಆತನ ನೀವು ಟೈಪ್ ಮಾಡಬೇಕು. ಅದನ್ನ ಇನ್ಸ್ಟಾಲ್ ಮಾಡಿ ಆ ವರ್ಷ ಮತ್ತೆ ಋತುನ ಆಯ್ಕೆ ಮಾಡಬೇಕಾಗತ್ತೆ. ಆಮೇಲೆ ತಮ್ಮ ಆಧಾರ್ ಕಾರ್ಡ್ ಆಧಾರ್ ಸಂಖ್ಯೆ ಏನಿದೆ ಅದ್ ದಾಖಲಿಸಬೇಕು. ಆಮೇಲೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ, ಓಕೆ. ಆಮೇಲೆ ಅಪ್ಡೇಟ್ ಆಗುವವರೆಗೂ ಸ್ವಲ್ಪ ಹೊತ್ತು ಕಾಯ್ಬೇಕು. ಈ ತರ ನೀವು ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ FID ಯೊಂದಿಗೆ, ನೀವು FID ಮಾಡ್ಕೊಂಡಿರ್ತೀರಲ್ಲ, ಅದು FID ಯೊಂದಿಗೆ ಸೇರಿಸಲಾದ ಸರ್ವೆ ನಂಬರ್ ಗಳನ್ನು ಅದು ತೋರಿಸುತ್ತೆ. ಆಮೇಲೆ ಸಮೀಕ್ಷೆ ನೀವೇನ್ ಕೈಗೊಳ್ಬೇಕ, ಯಾವ ಸರ್ವೆ ನಂಬರ್ ಸಮೀಕ್ಷೆ ಕೈಗೊಳ್ಬೇಕು ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಆನಂತರ ನೀವು ಬೆಳೆ ಸಮೀಕ್ಷೆ ಆರಂಭಿಸಿ ಬೆಳೆ ವಿವರನ ದಾಖಲಿಸ್ಕೋಬಹುದು. ಅಲ್ಲ, ಈಗ ಈ ಬೆಳೆ ವಿವರ ದಾಖಲಿಸಬೇಕಾದ್ರೆ ಆ ಆಪ್ ಅನ್ನ ಅಥವಾ ಮೊಬೈಲ್ ಅನ್ನ ಅದೇ ಜಾಗಕ್ಕೆ ತಗೊಂಡು ಹೋಗಬೇಕಾ? ಹೌದು, ನೀವು ನಿಮ್ಮ ಸರ್ವೆ ನಂಬರ್ ಗಡಿರೇಖೆ ಒಳಗೆ ನಿಂತ್ಕೊಂಡೆ ಅದನ್ನ ದಾಖಲಿಸಕ್ಕೆ ಅವಕಾಶ ಇರುತ್ತೆ. ನೀವೇನ್ ಸರ್ವೆ ನಂಬರ್, ನಿಮ್ ಹೊಲ ಏನಿದೆ ಅಲ್ಲಿ ಒಳಗೆ ನಿಂತ್ಕೊಂಡು ಆಮೇಲೆ ಆ ಫೋಟೋ ತೆಗಿಬೇಕಾಗುತ್ತೆ. ಎರಡು ಫೋಟೋ ಇದೇ ಸರ್ವೆ ನಂಬರ್ ಅಂತ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತಾ? ಹೌದು, ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅವ್ರ FIDಗೆ ಯಾವ್ದೆಲ್ಲ ನಂಬರ್ ಸರ್ವೆ ನಂಬರ್ ದಾಖಲಾಗಿದೆ ಆ ಸರ್ವೆ ನಂಬರ್ ಅಲ್ಲಿ ಕಾಣಿಸುತ್ತೆ, ಅಲ್ಲಿ ತೋರಿಸ್ತದೆ, ಡ್ರಾಪ್ ಡೌನ್ ಅಲ್ಲಿ ಬರುತ್ತೆ. ಅದನ್ನ ಆಯ್ಕೆ ಮಾಡ್ಕೊಂಡು ಆಮೇಲೆ ಫೋಟೋ ತೆಗಿಯಕ್ಕೆ ಅದು ಓಪನ್ ಮಾಡ್ಕೊಡುತ್ತೆ. ಮೇಡಮ್, ಯಾರ ತರ ಹೋಗಿದ್ರು ನಾವು ನಮ್ ಜಮೀನ್ಗೆ, ಅದು ಸರ್ವರ್ ಸ್ಲೋ ಬರ, ಸರ್ವರ್ ಇಲ್ಲ ಅಂತ ತೋರಿಸ್ತೀರಿ, ಬರೇ ಅರೌಂಡ್ ನಿಮ್ ತಿರ್ಗಾಕತ್ತೀರಿ, ಹಂಗ ವಾಪಸ್ ಬಂದ್ವಿ. ಆಯ್ತು, ಈ ತರ ನಿಮ್ಗೆ ಸಮಸ್ಯೆ ಬಂದಾಗ ಕೇಳಿ, ಈ ತರ ನಿಮ್ಗೆ ಸಮಸ್ಯೆ ಬಂದಾಗ ರೈತರ ಕರೆ ಕೇಂದ್ರ ಸಹಾಯವಾಣಿ ಇದೆ, ಆ ಸಹಾಯವಾಣಿಗೆ ನೀವು ಕಾಲ್ ಮಾಡಬಹುದು. ಅದು ನಂಬರ್ ಸಿಗುದಿಲ್ರಿ, ಅದು ಬರೀ ಬಿಜಿ ಇರ್ತೈತ್ರಿ, ಯಾವಾಗ ಎತ್ತಾರ ಯಾರು ಮಾತಾಡ್ತಾರ ಗೊತ್ತಾಗ. ಅಲ್ಲ, ಈ ನಂಬರ್ ನೋಡ್ರಿ, ಹೇಳ್ತೇನೆ ನೋಡಿ, 1108000 4-2-5 3-5-5-3 1-8-0-0 ಹೇಳ್ತೀರಿ ಸರ್? ಹೇಳ್ತೇನೆ, ಜಂಟಿ ಸಮೀಕ್ಷೆ ಅಂತ ಮಾಡ್ತಾರ ಅಂತ ಹೇಳಿದ್ರಿ ಕೃಷಿ ಇಲಾಖೆಯಿಂದ. ಅದ ಅವ್ರು ಹೆಂಗ್ ಅವ್ರು ಮಾಡಿದ ಕರೆಕ್ಟ್ ಮಾಡ್ತಾರನ್ರಿ? ಎಲ್ಲ ನಮ್ ಎಲ್ಲಾ ಜಮೀನವ್ರು ಮಾಡ್ತಾರೆ. ಹೌದು, ನಿಮ್ಮ ಜಾಗಕ್ಕೆ ಬಂದು ನಿಮ್ಮ ಊರವರೇ ಯಾರೋ ಒಬ್ಬರು ಒಂದಿಷ್ಟು ವ್ಯಕ್ತಿಗಳನ್ನ ಇವರು ಆಯ್ಕೆ ಮಾಡಿರ್ತಾರೆ. ಕೃಷಿ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ಇದು ಜಂಟಿ ಸಮೀಕ್ಷೆ ಮಾಡ್ತಾರೆ. ಈ ತರ ಏನಾದ್ರೂ ಸಮಸ್ಯೆ ಬಂದ್ರೆ ಇಲ್ಲ ಅಂದ್ರೆ ಮಾಡಲ್ಲ, ಸುಮ್ ಸುಮ್ನೆ ಎಲ್ಲ ಮಾಡಲ್ಲ. ಕೇಳಿ, ಅದು ಅದು ಸರ್ವರ್ ಇದಾಗಿಲ್ಲ ಅಂದ್ರೆ ಮತ್ತೆ ಮಾಡ್ತಾರೆ ಪ್ರತಿಯೊಬ್ಬರು ಹೊಲಕ್ಕೆ ಎಲ್ಲಿ ಬರ್ತಾರೆ ಸರ್? ಅಲ್ಲ ಈಗ ಬೆಳೆ ಸಮೀಕ್ಷೆ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಹೊಲಕ್ಕೆ ಹೋಗ್ಲೇಬೇಕಲ್ಲ. ಜಂಟಿ ಸಮೀಕ್ಷೆ ಅಂದ್ರೆ ಅವರು ಯಾತರ ಮಾಡ್ತಾರಂತ ಎಲ್ಲಾ ಜಮೀನು? ಇಲ್ಲ ಇಲ್ಲ ಇಲ್ಲ, ಜಂಟಿ ಸಮೀಕ್ಷೆ ಬೇರೆ, ಬೆಳೆ ಸಮೀಕ್ಷೆ ಬೇರೆ. ಜಂಟಿ ಸಮೀಕ್ಷೆ ಏನಾದ್ರೂ ಈ ತರ ಮಳೆ ಬಂದು ಪ್ರಾಬ್ಲಮ್ ಆದಾಗ ಜಂಟಿ ಸಮೀಕ್ಷೆ ಮಾಡ್ತಾರೆ. ಆದ್ರೆ ಬೆಳೆ ಸಮೀಕ್ಷೆ ನೀವು ಬೆಳೆದಂತಹ ಬೆಳೆ ನಾಲ್ಕು ಹಂಗಾಮಿನಲ್ಲಿ ಇದು ಹೋಗಿ ಆಪ್ ಮುಖಾಂತರ ಖಾಸಗಿ ನಿವಾಸಿಗಳು ನೀವು ಬೆಳೆದಂತಹ ಬೆಳೆನ ದಾಖಲ್ ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ಗೊತ್ತಿದ್ದವರೇ ಬಂದು ಮಾಡ್ಕೊಡ್ತಾರೆ. ಈಗ ಆಯಾ ವರ್ಷದಲ್ಲಿ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಜುಲೈ ತಿಂಗಳಲ್ಲಿ ಮಾಡ್ತಾರೆ. ಆಮೇಲೆ ಮುಂಗಾರು ಹಂಗಾಮಿನ ಸಮೀಕ್ಷೆನ ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಮಾಡ್ತಾರೆ. ಹಿಂಗಾರು ಹಂಗಾಮಿನ ಸಮೀಕ್ಷೆ ಮೇಡಮ್ ಜನವರಿ. ಅವ್ರ ಕಡೆ ಅವ್ರ ಹೊಲಕ್ಕೆ ದಾಖಲೆ ಆಗಿಲ್ಲ ಅಂತೇಳಿ ಯಾರಿಗೆ ಕೇಳಬೇಕು ಅದನ್ನ? ನಿಮ್ಗೆ ಒಂದೇ ನಿಮಿಷ, ನಿಮ್ಮ ಹೊಲದಲ್ಲಿ ಯಾವ ಬೆಳೆ ದಾಖಲಾಗಿದೆ ಅಂದ್ರೆ ನೀವು ಬೆಳೆ ದರ್ಶಕ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ದಾಖಲಿರುವ ಬೆಳೆ ಮಾಹಿತಿ, ಸರ್ವೆ ನಂಬರ್, ವಿಸ್ತೀರ್ಣದ ಬಗ್ಗೆ ಪರಿಶೀಲಿಸ್ಕೋಬಹುದು. ಅದು ತಪ್ಪಾಗಿದ್ದಲ್ಲಿ ನಿಮ್ಗೆ ಆಕ್ಷೇಪಣೆ ಸಲ್ಲಿಸಲು ಸಹ ಅದರಲ್ಲೇ ಅದೇ ಆಪ್ ಅಲ್ಲಿ ಅವಕಾಶ ಇದೆ ನೋಡಿ. ಆಯ್ತಾ, ಆಕ್ಷೇಪಣೆ ಸಲ್ಲಿಸಿಕೊಂಡು ಅದನ್ನ ನೀವು ಸರಿಪಡಿಸ್ಕೋಬಹುದು. ಅಲ್ಲ ಆಕ್ಷೇಪಣೆ ಅಲ್ಲ, ಈಗ ಮೇಡಮ್ ಅವ್ರೆ, ಈಗ ಅವ್ರ ಹೊಲದಲ್ಲಿ ಯಾರು ದಾಖಲೆ ಮಾಡಕ್ಕೆ ಹೋಗಿಲ್ಲ ಅದನ್ನ ಈಗ ಆ ಇದನ್ನ ನಂಗೆ ಈಗ ಯಾರಿಗೆ ಅವರು ಕಂಪ್ಲೇಂಟ್ ಮಾಡಬೇಕು? ನೀವು ಅಲ್ಲೇ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೇಳ್ಬಹುದು, ನಮ್ಗೆ ದಾಖಲಾತಿ ಮಾಡಕ್ ಯಾರು ಬಂದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿ ನೀವು. ಅವಾಗ ಅವ್ರು ಏ ಇದಾರೆ ನಿಮ್ಮೂರಲ್ಲೇ ಇವ್ರಿದ್ದಾರೆ ಅವ್ರದ್ದು ನಂಬರ್ ಏನ ಕೊಡ್ತಾರೆ ಮೊಬೈಲ್. ನಾವು ಮಾಡೇ ಮಾಡ್ತೀವಿ. ಈಗ ಈ ರಾಜ್ಯದಲ್ಲಿ 450 ಲಕ್ಷ ರೈತರ ತಾಕುಗಳ ಬೆಳೆ ವಿವರ ಈಗಾಗಲೇ ದಾಖಲಾಗಿದೆ. ನಿಮ್ಮ ಸರ್ವೆ ನಂಬರ್ ಹೋಗಿರದೆ ಇರಬಹುದು, ಆದ್ರೆ ಅದು ಸಾಧ್ಯತೆ ಇದೆ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಮ್ಮ ಹೊಲಕ್ಕೆ ಯಾರು ಬರಬೇಕು ಅಂತ ಕೇಳಿ, ಅಲ್ಲಿ ಅವ್ರು ಬರ್ತಾರೆ. ಅಲ್ಲಿ ಆ ಸರ್ವೆ ನಂಬರ್ ನೀವು ತಗೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು. ನಿಮ್ಮ ಊರಲ್ಲೇ ಇರ್ತಾರೆ, ಯಾರಿಗೋ ಅಲ್ಲಿ ಆ ಕಾರ್ಯನ ನಿರ್ವಹಿಸಿರ್ತಾರೆ. ಅವರು ನಿಮ್ಮನ್ನ ಬಿಟ್ಟಿರ್ಬೋದು ಅಥವಾ ನೀವು ಒಂದ್ಸರಿ ಅವರನ್ನ ಕೇಳಿ ನೋಡಿ, ಬರ್ತಾರೆ ಅವರು. ಅವ್ರು ತಲಾಟೆ ಅವ್ರ ಕಡೆ ಕೇಳ್ರಿ ಅಂತ ಹೇಳ್ತಾರೆ. ರೇಟ್ ಸಂಪರ್ಕ ಕೇಂದ್ರದೊಳಗ ಯಾರು ಹಚ್ಕೋದಿಲ್ಲ ಸರ್. ನೀವ್ ಒಂದ್ ಕೆಲಸ ಮಾಡಿ, ಬೆಲೆ ದರ್ಶಕ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಅಲ್ಲಿ ನಿಮ್ ಸರ್ವೆ ನಂಬರ್ ಹಾಕಿದ್ರೆ ನಿಮ್ಗೆ ಯಾವ ಬೆಳೆ ದಾಖಲಾಗಿದೆ ಇದ್ರ ಬಗ್ಗೆ ಮಾಹಿತಿ ಸಿಗ್ಬಿಡುತ್ತೆ ನಿಮ್ಗೆ. ಮಾಹಿತಿ ಡೌನ್ಲೋಡ್ ಆಗೋದ್ರಿ ಮೇಡಮ್, ಅದು ನಮ್ಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇದೀನಿ ನಿಮ್ಗೆ. ಅಲ್ಲ ಅದು ನೀವು ಡೌನ್ಲೋಡ್ ಆಗಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಿ. ಈ ನಂಬರ್ ಇದೆಯಲ್ಲ, ಈ ನಂಬರು 1800 ಬರ್ಕೊಳ್ಳಿ. ಈ ನಂಬರ 1800-425-3555-3 ನಮ್ದು ಮೊಬೈಲ್ ಡೌನ್ ಇದಾಗ್ತಾ ಇಲ್ಲ, ಸುತ್ತಾ ಇದೆ, ತಿರುಗಾಡ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕಂತ ನೀವು ಮಾಡಿ, ಇಲ್ಲ ಅಂದ್ರೆ ಆ ಆಪ್ ನಲ್ಲೇ ನೀವು ನಿಮ್ಮ ಕಂಪ್ಲೇಂಟ್ ಅನ್ನು ಕೊಡಕ್ಕು ಅದು ಅವಕಾಶ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ 2023 ನಮ್ದು ಉಳ್ಳಾಗಡ್ಡಿ ಬೆಳೆ ಮತ್ತು ಮೆಣಸಿನ ಗಿಡ ಹಾಕಿದ್ ಸರ್, ಅದ್ ಏನು ಬರ್ಲೇ ಇಲ್ಲ ನಮ್ಗೆ. ಬೆಳೆ ಸಮೀಕ್ಷೆ ಅದು ದಾಖಲೆ ಆಗಿಲ್ಲ. ಆಗಿಲ್ಲ ಸರ್, ನಾವ್ ಹೋಗಿ 2-3 ಸರಿ ಹೋಗಿ ಬಂದ್ವಿ, ಅದ್ ತಿರ್ಗಾಕತ್ಬಿಡ್ತಾರ ಸರ್ವರ್ ಡೌನ್ ಇದ್ದ ತೋರ್ಸಕ್ಕಂತದ್ರಿ, ಡೌನ್ ಡೌನ್ ತಿರ್ಗಾಕತ್ರಿ. ನೀವು ಬೆಳಗಾವಿ ಜಿಲ್ಲೆ ಅಲ್ಲ, ಮಾಡಿದ್ರೋ ಏನು ಗೊತ್ತಾಗಲಿಲ್ಲ. 2-3 ಮೂರ್ ಸರಿ ಹೋಗಿ ಬಂದ್ವಿ, ಬೇರೆ ನೀವು ಹೇಳ್ತಿರ್ಲಿ ಖಾಸಗಿ ಅವ್ರ ಅಂತೇಳಿ. ಹೌದು, ಅವ್ರಿಗೆ ಹೇಳಿದ್ವಿ, ಅವರು ಮಾಡಿವೆ ಅಂತ ಹೇಳಿದ್ರು. ಅದು ನಮ್ಗೆ ಹೆಂಗ್ ಗೊತ್ತಾಗ್ಲಿ, ಏನು ಹೋಗ್ಲೇ ಇರ್ತದ ಅಲ್ಲ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದೆ ನಾನು, ಇವ್ರ ಹೆಸರು ಅಲ್ಲಿ ಅದು ಇದು ಸರ್ವೆ ನಂಬರ್ ಸರ್ವೆ ನಂಬರ್ ದಾಖಲ್ ಮಾಡ್ಕೊಂಡ್ರೆ ಅದು ಬೆಳೆನು ದಾಖಲೆ ಆಗಿರುತ್ತೆ. ಹೌದು, ಈಗ 2023 ನಮ್ಗ ಬೆಳೆ ಪರಿಹಾರ ಬಂದಿಲ್ರಿ. ಅದು ಉಮಾ ಮಾಡ್ತೀವ್ರಿ, ಈರುಳ್ಳಿ ಮತ್ತು ಮಿಶ್ರ ಬೆಳೆ ಬೆಳೆದಿದ್ವಿ, ಅದು ಹೆಂಗ್ ಮಾಡಿದ್ರೆ ಗೊತ್ತಾಗಿಲ್ಲ ನಮ್ಗೆ. ಅಲ್ಲ ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಇದ್ರ ಬಗ್ಗೆ ಸಮಸ್ಯೆ ಪರಿಹರಿಸ್ಕೋಬಹುದು. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್, ನಾನು. ಹಲೋ, ಹೆಸರೇಳಿ, ಎಲ್ಲಿಂದ? ಬೆಳೆ ಸಮೀಕ್ಷೆಯ ಸಮಯದ ಬಗ್ಗೆ ತಿಳಿಸಿ ಮೇಡಮ್. ಅದೇ ಈಗ ನಾನು ಈಗಾಗಲೇ ಹೇಳ್ದಂಗೆ, ಆಯಾ ವರ್ಷದ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಯನ್ನು ಜುಲೈ ಮಾಹೆಯಲ್ಲಿ ಮಾಡ್ತಾರೆ. ಮುಂಗಾರು ಹಂಗಾಮಿನ ಸಮೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ಮಾಹೆಯಲ್ಲಿ ಮಾಡ್ತಾರೆ. ಆಮೇಲೆ ಹಿಂಗಾರು ಹಂಗಾಮಿನ ಸಮೀಕ್ಷೆ ಜಾನ್ವರಿ ತಿಂಗಳು. ಈಗ ಬರೋ ತಿಂಗಳು ನಾವು ರಬಿ ಕ್ರಾಪ್ ಸರ್ವೆ ಅಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಿಂಗಾರಿ ಬೆಳೆಗೆ ರೈತರ ಆಪ್ ಬಿಡುಗಡೆ ಮಾಡ್ತೀವಿ, ಖಾಸಗಿ ನಿವಾಸಿಗಳ ಆಪ್ ಸಹ ಬಿಡುಗಡೆ ಮಾಡ್ತೀವಿ. ಆಮೇಲೆ ಬೇಸಿಗೆ ಹಂಗಾಮಿನ ಸಮೀಕ್ಷೆ ನಾವು ಏಪ್ರಿಲ್ ತಿಂಗಳಲ್ಲಿ ಕೈಗೊಳ್ತೀವಿ. ಈ ಸಮಯದಲ್ಲಿ ತಾಕಿನಲ್ಲಿ ಬೆಳೆದಂತಹ ಎಲ್ಲಾ ಬೆಳೆ ವಿವರಗಳನ್ನು ದಾಖಲಿಸಬಹುದಾಗಿದೆ. ರೈತರು ದಾಖಲಿಸ್ಕೋಬಹುದು, ಪಿಆರ್ಸ್ ಖಾಸಗಿ ನಿವಾಸಿಗಳು ಸಹ ದಾಖಲಿಸ್ಕೋಬಹುದು. ಈ ಬೆಳೆ ಸಮೀಕ್ಷೆ ದತ್ತಾಂಶದಿಂದ ರೈತರಿಗೆ ಏನಾದ್ರು ಉಪಯೋಗ ಉಂಟಾ? ಈಗ ರೈತರಿಗೆ ಅಂದ್ರೆ ಬೆಳೆ ವಿಮಾ ಯೋಜನೆಯಡಿ ಫಲಾನುಭವಿಗಳನ್ನು ಗುರುತಿಸಲು ಈ ಒಂದು ದತ್ತಾಂಶ ಬಳಕೆಗೆ ಬರುತ್ತೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಈ ಬೇಕಾಗುತ್ತೆ. ರೈತರಿಗೆ ಹಲೋ ಹಲೋ ಹೆಸರೇಳಿ, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ. ನಾನು ವೆಂಕಟ ಸ್ವಾಮಿ ಅಂತ, ವೈ ವೆಂಕಟ ಸ್ವಾಮಿ, ಆಲಂಬಾಡಿ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಹೇಳಿ. ನಮ್ದು 90/1 ಸರ್ವೆ ನಂಬರ್ ಸರ್, ಅದು ಆಲಂಬಾಡಿ. ಇದು 3 ವರ್ಷದಿಂದ ನಾನು ಬೆಳೆ ಸಮೀಕ್ಷೆ ಮಾಡಿ ಅದು ಖರೀದಿ ಕೇಂದ್ರದ ರಾಗಿ ಕೂಡ ಹಾಕಿದೀವಿ ನಾವು. ಈ ಹಂಗಾಮಲ್ಲಿ ನಾವು ಬೆಳೆ ಬೆಳೆದಿದ್ರು ಕೂಡ ಈ ವಿಎ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೃಷಿಯೇತರ ಜಮೀನು ಅಂತ ಮಾಹಿತಿಯನ್ನ ತಹಶೀಲ್ದಾರ್ ಮತ್ತು ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ಆರ್ ಎಫ್ ಕೆ ಲಕ್ಕೂರ್ನಿಂದ ಬಂದಿದೆ ನಮ್ಗೆ. ಅಂದ್ರೆ ತಪ್ಪಾಗಿ ನಮೂದಿಸಿದ್ದಾರೆ. ತಪ್ಪಾಗಿ ನಮೂದಾಗಿದೆ. ಅವ್ರು ಬೆಳೆ ರಾಗಿ ಪಕ್ಕಾ ಬೆಳೆ 3 ವರ್ಷದಿಂದ ಬೆಳೀತಾ ಇದೀವಿ ನಾವು. ಅಲ್ಲ ಅಲ್ಲ ಕೇಳಿ ಕೇಳಿ, ನಿಮ್ ಪ್ರಶ್ನೆಗೆ ಅದು ಫೋಟೋನು ಅಪ್ಲೋಡ್ ಮಾಡ್ಬೇಕಲ್ಲ. ಅದು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಎಣ್ಣೆ ಆಗಿದೆಯಾ ಜಮೀನ್ ಅಂತ ಮಾಹಿತಿ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ ಮತ್ತು ಕೃಷಿ ಇಲಾಖೆಗೆ ಅಂತ ಸುದ್ದಿ. ಅದು ತಾವು ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ತರ ದೂರು ಕೊಡ್ಬಹುದು. ಅವಾಗ ಅವರು ಎನ್ನೇ ಮಾರ್ಕ್ ಮಾಡ್ಬಿಡ್ತಾರೆ. ಎನ್ನೇ ಮಾರ್ಕ್ ಮಾಡಬಾರ್ದು ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ನೀವು ಹೋಗಿ ಅಲ್ಲಿ ನಿಮ್ಮ ಬೆಳೆ ನಿಮ್ಮ ಜಮೀನಿನ ವಿವರ ಕೊಟ್ಟು ಈ ತರ ಹೇಳಿ. ಅದೇ ತಾವು ಅಲ್ಲಿ ತಹಶೀಲ್ದಾರ್ ಕಚೇರಿ ಹೋಗಿ ಕಂಪ್ಲೇಂಟ್ ಕೊಡಬಹುದು ಅಂತ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ನನ್ನ ದಯವಿಟ್ಟು ಕೇಳಿ ಕೇಳಿ. ಈ ಆರ್ ಎಸ್ಗೆ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಧಿಕಾರಿಗಳು, ಆಮೇಲೆ ADHO ADA ಮತ್ತು ಜಿಲ್ಲಾ ಒಂದು JDA ಇರ್ತಾರಲ್ಲ ಸರ್, JDA ಮತ್ತು JDH ಇರ್ತಾರಲ್ಲ, ಅವ್ರಿಗೆ ಶಾಶ್ವತವಾಗಿ ಒಂದು ಮೊಬೈಲ್ ಸಂಖ್ಯೆಗಳನ್ನು ಕೊಟ್ರೆ ರೈತರಿಗೆ ಸಂಪರ್ಕ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಕಾರಣ ಇಲಾಖಾ ಅಧಿಕಾರಿಗಳು ಬರ್ತಾರೆ, ವರ್ಗಾವಣೆ ಆದಾಗ ತಿರುಗಿ ಮತ್ತೆ ನಾವು ಫೋನ್ ಮಾಡಿದಾಗ ನಾವು ವರ್ಗಾವಣೆ ಆಗಿದ್ದೀನಿ ಮತ್ತೆ ಹುಡುಕಿ ಅವ್ರು ಕೊಡತಕ್ಕಂತ ಇಲ್ಲ. ಎಲ್ಲಾ ಅಧಿಕಾರಿಗಳಿಗೆ CUG ನಂಬರ್ ಅಂತ ಕೊಟ್ಟಿದೀವಿ. ಆ ನಂಬರ್ಸ್ ಆ ಡೆಸಿಗ್ನೇಷನ್ ಏನಿದೆ ಅವ್ರಿಗೆ ಅವ್ರ ಹತ್ರನೇ ಇರುತ್ತೆ. ವರ್ಗಾವಣೆ ಆದ್ರೆ ಅವರು ಆ ಸಿಮ್ ಬೇರೆ ಅವ್ರಿಗೆ ಕೊಟ್ಟು ಹೋಗ್ಬೇಕು. ಅವ್ರ ಈಗ ADA ನೀವ್ ಯಾವ ಜಿಲ್ಲೆ? ಕೋಲಾರ ಜಿಲ್ಲೆ ಮೇಡಮ್. ADA ಕೋಲಾರ ಆ ಸಿಮ್ ಅನ್ನ ADA ಯಾರು ಬರ್ತಾರೆ ವರ್ಗಾವಣೆ ಆಗಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಅದೇ ರೀತಿ ತಾಲೂಕು ತಾಲೂಕು ಅದೇ ರೀತಿ ಜಂಟಿ ಕೃಷಿ ನಿರ್ದೇಶಕರಿದ್ರು ಅವರು ಆ ಸಿಮ್ನ ಅವ್ರಿಗೆ ಕೊಟ್ಟು ಹೋಗ್ಬೇಕಾಗತ್ತೆ. ಅದು ಚೇಂಜ್ ಆಗಲ್ಲ, ಅದು ಬದಲಾವಣೆ ಆಗಲ್ಲ. ಬಹುಶಃ ತಾವು ತಗೊಂಡಿದ್ದು ಅವ್ರದ್ದು ವೈಯಕ್ತಿಕ ನಂಬರ್ ಇದ್ದ ವೈಯಕ್ತಿಕ ನಂಬರ್ ತಗೊಂಡಿರಬಹುದು. ಅದಕ್ಕೆ ಕಚೇರಿ ನಂಬರೇ ಕೊಡಿ, ಅಲ್ಲಿರೋ ಮೊಬೈಲ್ ನಂಬರೇ ಕೊಡಿ ಅಂತ ಕೇಳ್ಕೊಂಡ್ರೆ 8287 ಅಂತ ಸ್ಟಾರ್ಟ್ ಆಗುತ್ತೆ ನಮ್ದು CUG ನಂಬರ್ಸ್. ಅದು ಯಾವ ಡೆಸಿಗ್ನೇಷನ್ ಗೆ ಆ ನಂಬರ್ ಅದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಓಕೆ ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ರಾಜ್ಯವ್ಯಾಪಿ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಾವು ಈ ಕರೆ ಸಂಖ್ಯೆಯನ್ನ ಮಾಡಬಹುದು. ಕರೆ ಸಂಖ್ಯೆ ಈ ತರ ಇದೆ, ಸಹಾಯವಾಣಿ ಸಂಖ್ಯೆ 1800435535 ನಮ್ಮ ಕೇಳಿ 1800435355 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೇಳುಗರಿಗೂ, ಉತ್ತರಿಸಿದ ಮೇಡಮ್ ಫರೀದಾ ಮೇಡಮ್ ಅವರಿಗೂ, ಮತ್ತೆ ಪ್ರಶ್ನೆ ಕೇಳಿ ಕರೆ ಮಾಡಿದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಶುಕ್ರವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ವಿಷಯ ಕುರಿತಂತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಂಬರ್ ಫರೀದ್ ಅವರು. ಆಕಾಶವಾಣಿ ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ನೆರವು ರಾಜಲಕ್ಷ್ಮಿ ರಾಜೀವ್, ತಾಂತ್ರಿಕ ನೆರವು ಆಶುತೋಷ್ ಜಾ, ಸುಕುಮಾರ್, ಮುನಿರಾಜು ಹಾಗೂ ಮಾದೇವ್. ಹಲೋ ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು. ಹಲೋ, ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಬಿಪಿಎಲ್ ಕಾರ್ಡುದಾರರ ಆಯುಷ್ಮಾನ್ ಭಾರತ್, ಯಶಸ್ವಿನಿ, ಇಸಿಎಚ್ಎಸ್ ಈ ಯೋಜನೆಗಳಡಿ ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಗದುರಹಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 6360322779. ಗೀತಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಚನಗಳನ್ನು ಆಲಿಸಲಿದ್ದೀರಿ. ಆರಂಭದಲ್ಲಿ ಕೇಳಿ ರೋಹಿಣಿ ದೇಶಪಾಂಡೆಯವರು ಹಾಡಿರುವ ಬಸವಣ್ಣನವರ ವಚನವನ್ನ. ಭಕ್ತ

ಶರಧಿಯ ಮೇಲೆ ಧರೆಯ ಕರ